ಕಲ ಮಾಲಾಗಿನ ಮಗೆ ಉಡಾಕುತುಟೈ ಮುತ್ತು ಮಾಲಿಗಾವಿನ್ ಮಾಗಿನ ಮಗೆ ಉಡಾಕುತುಟೈ ಕಿರಿಮೂದು ಕಲ ಮಾಲಾಗಿನ ಮಗೆ ಉಡಾಕುತುಟೈ ಮುತ್ತು ಮಾಲಿಗಾವಿನ್ ಮಾಗಿನ ಮಗೆ ಮಗೆ ಉಡಾಕುತುಟೈ.